ದುರ್ಲಭಂ ತ್ರಯಮೇ ವೈತತ ದೈವಾನುಗ್ರಹ ಹೇತುಕಂ ದೈ ಮಾಡ್ಕೊಳ್ರಿ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯಃ ಲಬ್ಧ್ವಾ ಕಥಂ ಚಿನ್ನರ ಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ ಯಸ್ವಾತ್ಮ ಮುಕ್ತೈ ನಯತೇತ ಮೂಢಧೀಃ ಸೈಹಾತ್ಮಃ ಸ್ವಂ ವಿನಿಹಂತ್ಯ ಸದ್ಗ್ರಹಾಃ ಪಠಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾಃ ಆತ್ಮೈಕ್ಯ ಬೋಧೇನ ವಿನಾ ವಿಮುಕ್ತಿಃ ನ ಸಿದ್ಧ್ಯತಿ ಬ್ರಹ್ಮ ಶತಾಂತರೇಪಿ ಸಾಧನಾನ್ಯತ್ರ ಚತ್ವಾರಿ ಕಥಿತಾನಿ ಮನೀಷಿಭಿಃ ಈಶು ಸತ್ವೇವ ಸನ್ನಿಷ್ಠಾ ಯದಭಾವೇನ ಸಿದ್ಧ್ಯತಿ ಆದೌ ನಿತ್ಯ ವಸ್ತು ವಿವೇಕಃ ಬಂದಿದ್ದೇನೋ ಸತ್ಯ, ಇಲ್ಲಿ ಬಂದು ತಲುಪಿದ ಮೇಲೆ ಎಲ್ಲಾನು ಗುರುಗಳಿಗೆ ಬಿಟ್ಟೇವೆ ಅನ್ನೋದು ತಪ್ಪು. ನಿನ್ನ ಜೊತೆ ಜೊತೆಗೂ ಕೆಲವು ಪ್ರಯತ್ನಗಳ ಅವಶ್ಯಕತೆ ಉಳಿದಾವೆ. ಇಲ್ಲಿಗೆ ಬರುವ ಪೂರ್ವದಲ್ಲಿಯೂ ನೀನು ಅವುಗಳನ್ನ ಪ್ರಯತ್ನಿಸಿ ಪಡೆದಿರಬಹುದು, ಆದ್ರೆ ಅದು ಸಾಲದು ಎನ್ನುವ ಭಾವ ನಿನಗಿದ್ರೆ ಒಳ್ಳೆ, ಅಷ್ಟು ಮಾತ್ರ ಸಾಲದು ಎನ್ನುವ ಭಾವ ನಿನಗಿದ್ರೆ ಒಳ್ಳೆ. ಅವು ಯಾವುವು ಅಂದ್ರೆ ಆರು ಸಂಪತ್ತು. ನಾವು ಗುರುವಿನ ಆಶ್ರಯವನ್ನ ಹೊಂದುವ ಪೂರ್ವದಲ್ಲಿಯೂ ಈ ಸಂಪತ್ತುಗಳನ್ನು ಅಲ್ಪ ಸ್ವಲ್ಪ ಸಾಧಿಸಿರ್ತೇವೆ. ವ್ಯಾವಹಾರಿಕ ಸಾಮಾಜಿಕ ಪ್ರೆಷರ್ಗಳಿಗೆ ಒಳಪಟ್ಟು ಇನ್ನೇನ್ ಮಾಡ್ಲಿಕ್ಕಾಗ್ತದ, ಬಸ್ ಲೇಟ್ ಆಗಿ ಬಂದದ, ಇನ್ನೇನ್ ಮಾಡ್ಲಿಕ್ಕಾಗ್ತದ, ಒಂದು ಪ್ರೆಷರ್. ಸರಿ ಸುಮ್ಮನೆ ಇರೋನ್ ಬಿಡು, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ಈಗಿನ ಕಂಡಕ್ಟರ್ ಹಂಗ, ಈಗಿನ ಡ್ರೈವರ್ ಹಂಗ. ಇದು ತಿತಿಕ್ಷಾ ಅಂತ, ಪ್ರತೀಕ್ಷೆಯನ್ನ ಮಾಡಿ ಮಾಡಿ ಮಾಡಿ ಮಾಡಿ ತಿತಿಕ್ಷೆಯನ್ನ ಬೆಳೆಸ್ಕೊಳ್ಳು. ಯಾಕೋ ಇನ್ನು ಗಂಟೆ ಹೊಡೆದಿಲ್ಲ, ಹನ್ನೆರಡೂವರೆ ಆಯ್ತು, ಒಂದಾತು, ಒಂದೂವರೆ ಆಯ್ತು. ಪ್ರತೀಕ್ಷಾ, ಯಾವ ಗಂಟೆ ಪ್ರತೀಕ್ಷಾ, ಹಸಿವರೇ ಆಗ್ಬಿಟ್ಟು ಇವ್ರು ಗಂಟೆ ಹೊಡ್ಲಿಕ್ತಾ ಇರಲ್ಲ, ಗಂಟೆ ಹೊಡೆದ್ರು ನಾವು ಅಲ್ಲಿಗೆ ಹೋಗೋಂಗಿಲ್ಲ. ಏನ್ ಮಾಡೋದೀಗ? ತಿತಿಕ್ಷಾ, ವ್ಯಾವಹಾರಿಕವಾಗಿ ಸಾಮಾಜಿಕವಾಗಿ ಕೆಲವು ಪ್ರೆಷರ್ಗಳು ನಮ್ಮ ಮೇಲೆ ಬಂದಾಗ ನಾವು ಸಹಜವಾಗಿ ತಿತಿಕ್ಷಾ ಬೆಳೆಸ್ಕೊತೀವಿ. ಅದು ಅದು ಒಂದು ಸಾಧನೆನೆ. ಆದರೆ ಅಲ್ಲಿ ವಿವೇಕನೇ ಇರಬೇಕು ಅಂತ ಏನು ನಿಯಮ ಇಲ್ಲ. ಗಂಟೆ ಹೊಡೆದಿಲ್ಲ, ನಾವು ಅಲ್ಲಿ ಹೋಗಿಲ್ಲ, ಇಲ್ಲಿ ವಿವೇಕದ ಪ್ರಶ್ನೆ ಬರೋದಿಲ್ಲ. ಈಗ ಹೆಂಗದ ನೋಡಿ, ಹಸಿವಾಗಿದೆ, ಕೆಲವು ಜವಾಬ್ದಾರಿಗಳನ್ನ ಪೂರೈಸಬೇಕಾಗಿದೆ. ಗಂಟೆ ಹೊಡೆದ್ರೂ ನನಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಆ ಹಸಿವೆಯನ್ನ ಸಹಿಸ್ಕೋತೇನೋ ಇಲ್ಲೋ, ಅದು ತಿತಿಕ್ಷಾ. ಎಲ್ಲಿ ತಿತಿಕ್ಷಾ? ಗುರುಗಳನ್ನ ಬಯಸಿ ಬಂದ ನಂತರವೂ ನಾನು ಬೆಳೆಸಿಕೊಳ್ಳಬೇಕಾದಂತ ಪ್ರಯತ್ನದಲ್ಲಿಯ ತಿತಿಕ್ಷ. ಇರ್ಲಿ, ಶಮ ಆಯ್ತೀಗ, ದಮ, ಬಾಹ್ಯೇಂದ್ರಿಯ ನಿಗ್ರಹ, ಅಂತರೇಂದ್ರಿಯ ನಿಗ್ರಹ, ಬಾಹ್ಯೇಂದ್ರಿಯ ನಿಗ್ರಹ. ಒಳಗೆ ಬೇಕು ಬೇಕು ಅನ್ನೋದನ್ನೇ ಚೂಟ್ ಹಾಕ್ಬಿಡೋದು, ಇದು ಶಮ. ಅದು ಚೂಟ್ ಹಾಕಿದ ನಂತರವೂ ಕೂಡ ಹೊರಗೆ ನಮಗೆ ಅನೇಕಾನೇಕ ವಿಷಯಗಳು ಲಭ್ಯ ಇರ್ತವೆ. ಆ ವಿಷಯಗಳನ್ನ ಇನಫ್ ಅಂತ ದೂರಿಟ್ಬಿಡೋದು. ಪ್ರಯತ್ನ ಬೇಕಾಗ್ತದೆ. ದೂರ ಇರಲಿಲ್ಲ ಅಂದ್ರೆ ಅವ್ರು ನಿಮ್ಗೆ ಒಳಗೆ ಹೋಗ್ತಾವ. ಪ್ರಯತ್ನ ಪೂರ್ವಕವಾಗಿ ಅವುಗಳನ್ನು ದೂರ ಇಟ್ಬಿಡು. ಇದು ದಮ. ಹೆಂಗ ದೂರಿಡೋದು? ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಏನು ಸಾಕಪ್ಪ, ಹಾ ಇದೆ, ಹಾ ಸಾಕಪ್ಪ, ನಾಲ್ಕು ದೋಸೆ ತಿನ್ನದ ಬೇಡ, ಇನ್ನು ಮೂರೇ ತಿಂತೆ, ಮೂರ ಎರಡು ತಿಂತೇನೆ ಸಾ, ದೋಸೆನೇ ತಿನ್ನೋದಿಲ್ಲ. ಆ ದೋಸೆ ನಿನ್ನ ತಿಂತದ ಆಮೇಲೆ, ಕನಸಿನ ತುಂಬಿಲ್ಲ, ಬರೀ ದೋಸೆನೇ ಇರ್ತದ, ಅದಾಗೋದಿಲ್ಲ ಕೆಲಸ. ಎಷ್ಟೋ ಜನ ಈಗ ಅನ್ಕೋತಾರೆ, ತಪ್ಪು. ಸೊ ಉಪರತಿ, ಏನು ಉಪರತಿ? ಅಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಾನು ನನ್ನ ಪ್ರಯತ್ನವನ್ನ ದೂರಿಡ್ತಾ ಬರ್ತೀನಿ. ಯಾವುದರಿಂದ? ವಿಷಯಗಳಿಂದ, ವಸ್ತುಗಳಿಂದ ದೂರಿಡ್ತಾ. ತಿತಿಕ್ಷ. ಇಷ್ಟು ಮೀರಿಯೂ ಕೂಡ ನಾನು ಶೀತೋಷ್ಣಾದಿಗಳನ್ನು, ಸುಖ ದುಃಖಗಳನ್ನು, ದ್ವಂದ್ವಗಳನ್ನು ಎದುರಿಸಬೇಕಾಗ್ತದೆ. ಉಪರತಿ ಮಾಡಿಯೂ ತಿತಿಕ್ಷ ಬೆಳೆಸ್ಕೊಂಡು ನಾನು ದ್ವಂದ್ವಗಳನ್ನು ಎದುರಿಸಬೇಕಾಗ್ತದೆ. ಅದ ಕಾರಣ ಏನು ಹೇಳ್ತಾರೆ, ನೀನು ಸ್ವಲ್ಪ ಸಹಿಸ್ಕೋಬೇಕಂತ. ತಿತಿಕ್ಷ ಇಲ್ಲಿಯೇ 10-15 ಫೋನ್ ಅವ, ಅವು ಯಾವ ಫೋನ್ ಮಾತಾಡ್ಲಿಕ್ಕತ್ತಾವ ಗೊತ್ತಾಗೋದಿಲ್ಲ. ತಿತಿಕ್ಷ ಅಂದ್ರೇನು, ಸಹಿಸ್ಕೊಳ್ಳು. ಕೈ ಮೀರಿ ಹೋಗಿದೆ, ಕೈ ಮೀರಿ ಹೋಗಿದೆ. ಪಕ್ಕದ ಸೀಟ್ನವರು ಬಸ್ನಾಗ, ಅವರು ವಿಂಡೋ ಪಕ್ಕಕ್ಕೆ ಕೂತ್ಕೊಂಡಾರ. ಪಕ್ಕದ ಸೀಟ್ನವರು ವಿಂಡೋ ಪಕ್ಕಕ್ಕೆ ಕೂತ್ಕೊಂಡಾರ. ಚಳಿಗಾಲದೊಳಗೆ ಗ್ಲಾಸ್ ತೆಗೆದಾರ. ಮಧ್ಯರಾತ್ರಿ ಆಗ್ಯದ, ಸುಳ್ಳಂತ ಗಾಳಿ ಒಳಗೆ ಬಂದದ. ನೀ ಏನು ಮಾಡುವಂಗಿದ್ದಿ, ಅದು ಹಾಕ್ರಿ ಅಂದ್ರೆ ಅವ್ರು ಹಾಕ್ಲಿಕ್ಕೆ ತಯಾರಿಲ್ಲ. ಏನು ಮಾಡುವಂಗಿದ್ದಿ, ಮುಕ್ಕಲ್ಲ ಹೊಡೆದಾಡ್ತೀಯ ಬಡ್ದಾಡ್ತೀಯ ಅಲ್ಲಿ, ಮತ್ತೇನು ಮಾಡ್ಬೇಕೀಗ? ತಿತಿಕ್ಷ ಅಸಹನೆ. ನಾನು ಎಂತಹ ಅಸಹನೆ ಪ್ರಸಂಗದಲ್ಲಿಯೂ ಕೂಡ ನಾನು ಅದನ್ನು ಸಹಿಸಿಕೊಂಡು ಹೋಗ್ತೀನಿ. ಒಳಗಡೆ ಪ್ರತಿಕಾರ ಇಟ್ಕೊಳ್ಳದೇನೆ ಸಹಿಸ್ಕೋಬೇಕು. ನನ್ನ ಟೈಮ್ ಬರ್ತದಲ್ಲ, ಇದೆ ಒಳಗೆ ಪ್ರತಿಕಾರ. ಪ್ರತಿಕಾರ ರಹಿತವಾದ ಸಹನೆ, ಇದು ತಿತಿಕ್ಷ. ಈ ಶ್ಲೋಕಗಳನ್ನ ನಾನು ದಾಟಿ ಶ್ರದ್ಧೆಗೆ ಬಂದಿದ್ದೇನೆ. ಈಗ ಅರ್ಥ ಆಯ್ತಾ ನಿಮಗೆ? ಈ ಶ್ಲೋಕಗಳನ್ನ ದಾಟಿ ಶ್ರದ್ಧೆಗೆ ಬಂದಿದ್ದೀನಿ. ಆ ಶ್ಲೋಕವನ್ನು ಹೇಳೋಣ. 9th ಶ್ಲೋಕ ನಿಮ್ಮೊಳಗೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಾ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತೂಪಲಭ್ಯತಿ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಾ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತೂಪಲಭ್ಯತಿ. ನೀವಿಲ್ಲಿ ಮೊಬೈಲ್ಗಳನ್ನು ರೆಕಾರ್ಡಿಂಗಿಗೆ ತಂದು ಇಡುವ ಪೂರ್ವದಲ್ಲಿ ನಿಮ್ಮ ಮೊಬೈಲನ್ನು ಸೈಲೆಂಟ್ ಮಾಡಿ ನೀವು ರೆಕಾರ್ಡ್ ಮಾಡಿಕೊಡಿ. ಆವಾಗ ಮಧ್ಯದಲ್ಲಿ ಅಕಸ್ಮಾತ್ ಸಿಗ್ನಲ್ ಕಟ್ ಆದಾಗ ನಿಮ್ಮ ಲೈನಿಗೆ ಬೇರೆ ಫೋನ್ಗಳು ಬರ್ತಾವೆ. ಸೈಲೆಂಟ್ ಇರೋದ್ರಿಂದ ಶಬ್ದ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ನೋಡಿದ್ನ್ಯಾ ಅದಕ್ಕೆ ಎಲ್ಲ ಬರ್ದು ಹಚ್ಚಿಬಿಟ್ಟ. ಸದ್ಭಿಹಿ ಕಥಿತ, ಸದ್ಭಿಹಿ ಕಥಿತ. ಸತ್ಯಾನ್ವೇಷಣೆಯನ್ನ ಮಾಡಿ ಯಶಸ್ಸನ್ನು ಸಾಧಿಸುವುದವರು ಯಾರೋ ಅವರು ಸದ್ಭಿಹಿ, ಅವರಿಂದ. ಅವರಿಂದ ಇಂಥ ಮಹಾನ್ ಮಾತುಗಳು, ತತ್ವಗಳು ಹೊರಬರ್ತಾರೆ. ಅವರು ಮಹಾನುಭಾವರು, ಅವರು ಅನುಭವಿಕರು. ಅವರು ಎಂತಹ ಸುಂದರವಾದ, ಗಂಭೀರವಾದ, ಅನಂತ ಆನಂದವನ್ನು ಸ್ಪಷ್ಟ ಮಾಡಿಕೊಂಡವರು. ಏನೆಂದು ಸ್ಪಷ್ಟ ಮಾಡಿಕೊಂಡವರು? ಆ ಸತ್ತು ನಾನೇ, ಆ ಆತ್ಮ ನಾನೇ, ಏನು ನಾನು ಜೀವಾತ್ಮ ಜೀವಾತ್ಮ ಸುಖಿ ದುಃಖಿ ಕೈಯೋ ಕೈಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಜೀವನ ಮಾಡ್ತಾ ಇದ್ದೆ ನಾಯಿ ಕುನ್ನಿಗಳಂತೆ. ಅದು ನಾನಲ್ಲ, ಅದು ನನ್ನ ಭ್ರಮೆ. ಇನ್ನೊಬ್ಬರ ಬಗ್ಗೆ ಅಲ್ಲ, ನನ್ನ ಬಗ್ಗೆನೇ ನನಗಿರುವ ಭ್ರಮೆ. ಅಯ್ಯೋ ನಾನಾಥ, ನಂಗೆ ಯಾರು ನೋಡ್ಕೊಂಬರಿದ್ದಾರೆ, ನಾನು ಹಾಳಾಗೋದ್ನಲ್ಲ. ಇವಷ್ಟು ನಮ್ಮ ಬಗ್ಗೆ ನಾವೇ ಭ್ರಮಿಸಿಕೊಂಡಿರುವ ಭ್ರಮೆಗಳು. ಇವು ನಮ್ಮ ಬಗ್ಗಿರುವ ಸತ್ಯಾಂಶಗಳು ಅಲ್ಲವೇ ಅಲ್ಲ. ಅಂತ ಯಾರು ಸ್ಪಷ್ಟ ಮಾಡಿಕೊಂಡಿದ್ದಾರೋ ಅವರಿಂದ ಸದ್ಭಿಹಿ, ಅವರಿಂದ ಕಥಿತ, ಅವರಿಂದ ಉಪದೇಶಿಸಲ್ಪಟ್ಟಿದೆ. ಏನು ಉಪದೇಶಿಸಲ್ಪಟ್ಟಿದೆ? ಶ್ರದ್ಧಾ ಅನ್ನುವ ವಿಷಯವನ್ನ ಅವರು ಉಪದೇಶಿಸಿದ್ದಾರೆ. ಅಂದ್ರೆ ಶ್ರದ್ಧಾ ಎನ್ನುವ ವಿಷಯದಲ್ಲಿ ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ಯಾರಿಂದ ಬಂದದ್ದಿದು? ಸದ್ಭಿಹಿ. ಸದ್ಭಿಹಿ ಅಂದ್ರೆ ಯಾರು? ಸತ್ಯವನ್ನ ತಿಳಿದವರು, ಸತ್ಯಾನ್ವೇಷಣೆಯಲ್ಲಿ ಯಶಸ್ಸನ್ನ ಸಾಧಿಸಿದವರು, ಜ್ಞಾನಿಗಳು ಅಂತ. ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಆತ್ಮ ಇದಾನೇ, ಆತ್ಮ ಅಂತ ಒಂದಿದೆ, ಅದಕ್ಕೆ ಬ್ರಹ್ಮ ಅಂತಲೂ ಕರೀತಾರೆ. ಇವರು ಪರೋಕ್ಷ ಜ್ಞಾನಿ. ಆತ್ಮನು ನಾನೇ. ಯಾರಿವನು? ಅಪರೋಕ್ಷ ಜ್ಞಾನಿ. ನಾನೂರು ಮೀಟರ್ ರೇಸ್ನೊಳಗೆ 399 ಮೀಟರ್ ಓಡಿದ ನಂತರ ಯಶಸ್ಸಿಗೆ ಇನ್ನು ಎಷ್ಟು? 1 ಮೀಟರ್. ಆ 1 ಮೀಟರ್ನೊಳಗೆ ಸೋಲು ಆಗಬಹುದು, ಗೆಲುವು ಆಗಬಹುದು. ಹಂಗಿದೆ ನೋಡಿ, ಇದು ಪರೋಕ್ಷ ಮತ್ತು ಅಪರೋಕ್ಷ. 1 ಮೀಟರ್ ಅದು. ನೀನು ಸರ್ವ ಪ್ರಯತ್ನವನ್ನ ಮಾಡಿ ದಾಟಿದಿ, ನೀನು ಅಪರೋಕ್ಷ ಜ್ಞಾನಿ ಆಗ್ತೀಯ, ಇಲ್ಲವೋ ಪರೋಕ್ಷವಾಗಿ ಉಳಿತೀಯ. ಹೇಳಿದೆ, ಅಸ್ತಿ ಇತಿ ಬುದ್ಧಿ ಪರೋಕ್ಷ, ಅಸ್ಮಿ ಇತಿ ಬುದ್ಧಿ ಅಪರೋಕ್ಷ. ಇದಾನೇ ಪರೋಕ್ಷ, ಇದೇನಿ ಅಪರೋಕ್ಷ. ಎಷ್ಟು ಶಬ್ದ ವ್ಯತ್ಯಾಸ? 1-2 ಅಕ್ಷರ ಅಷ್ಟೇ. ಇದಾನೇ, ಇದೇನಿ, ಏನಂತೀರಿ ನೋಡ್ರಿ? ಇದೇನಿ ಅಂತ ಯಾರಿಗೆ ಸ್ಪಷ್ಟವಾಗಿದೆಯೋ ಅವರಿಂದ ಶ್ರದ್ಧಾ ವಿಚಾರವು ಈ ಪ್ರಕಾರವಾಗಿ ಹೇಳಲಾಗಿದೆ. ಗೊತ್ತಾಯ್ತಲ್ಲ ಏನಂತ ಹೇಳಿದ್ದಾರೆ? ಶಾಸ್ತ್ರಸ್ಯ, ಶ್ರದ್ಧಾ ವಿಚಾರ ಈಗ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿ ಅವಧಾರಣ. ನಿನಗೆ ತಿಳಿದ ತಿಳಿಲಿ ತಿಳಿದ ಇರಲಿ, ಮೊದಲು ಗುಣ. ಸತ್ಯ ಹೇಳ್ತಾನ ನಿಮಗೆ, ನೀನು ಗೋಣ ಹಾಕಿದ್ರೆ ಸುಮ್ಮನೆ ಏನ್ ಹೇಳ್ತಾರಪ್ಪ ಇವ್ರಿಗೆ, ಕೇಳಂಗಿಲ್ಲ ಬಿಡಂಗಿಲ್ಲ. ಹೋತ ಸಾಕ್ಷಾತ್ ಬ್ರಹ್ಮ ಬಂದು ಕೂತ್ಕೊಂಡು ಉಪದೇಶ ಮಾಡಿದ್ರು, ನೀ ಏನ್ ಜ್ಞಾನಿ ಆಗೋದಿಲ್ಲ. ಯಾಕೆ? ಮೊದಲು ಅಸ್ಥಿತಿ ಬುದ್ಧಿ, ಸತ್ಯ ಬುದ್ಧಿ. ಶ್ರದ್ಧಾ ಶಬ್ದ ವ್ಯಾಪಕವಾಗಿ ನಮ್ಮ ವ್ಯವಹಾರದಲ್ಲಿ ಬಳಸಲಾಗ್ತದೆ. ಈ ಯಾವ ವಿಷಯದಲ್ಲಿ ನಮಗೆ ಶ್ರದ್ಧಾ ಇರ್ತದೆ, ಆ ವಿಷಯದಲ್ಲಿ ಜಿಜ್ಞಾಸಕ್ಕೆ ಅವಕಾಶ ಇಲ್ಲ ಅಂದ್ರೆ, ಯಾವ ವಿಷಯದಲ್ಲಿ ನಮಗೆ ಶ್ರದ್ಧಾ ಇರ್ತದೆ ಆ ವಿಷಯದಲ್ಲಿ ಜಿಜ್ಞಾಸಕ್ಕೆ, ಇಂಟ್ರಾಕ್ಷನ್ಗೆ, ಪ್ರಶ್ನೋತ್ತರಕ್ಕೆ, ವೈಚಾರಿಕ ಸ್ವಾತಂತ್ರ್ಯತೆಗೆ ಅವಕಾಶ ಇಲ್ಲ ಅಂದ್ರೆ ಆ ಶ್ರದ್ಧಾ ಅಂಧಶ್ರದ್ಧಾ ಅಂತ ಸಿಗುತ್ತದೆ. ಬಹಳ ದೊಡ್ಡ ಹೊಡೆತ ಇದೆ ಇವತ್ತು. ಹಿಂದೂ ಧರ್ಮ ಅಷ್ಟೇ ಅಲ್ಲ, ಎಲ್ಲ ಧರ್ಮದಲ್ಲಿಯೂ ಎದುರಿಸ್ತಾ ಇರುವಂತಹ ದೊಡ್ಡ ಆಘಾತ ಯಾವುದು ಅಂದ್ರೆ ಅಂಧಶ್ರದ್ಧ. ನೀವು ಅನ್ಕೋಬೇಡ್ರಿ ಬರೀ ಹಿಂದೂಗಳಲ್ಲಷ್ಟೇ ಇದು, ಬರೀ ಇತರ ಧರ್ಮಗಳಲ್ಲಷ್ಟೇ ಅಂಧಶ್ರದ್ಧೆ ಇದೆ ಅಂತೇಳಿ. ಹಿಂದೂ ಧರ್ಮದಲ್ಲಿಯೂ ಕೂಡ ಸಾಕಷ್ಟು ಅಂಧಶ್ರದ್ಧೆ ಇದೆ. ಎಷ್ಟು ಅಂಧಶ್ರದ್ಧೆ ಹಿಂದೂ ಧರ್ಮದಲ್ಲಿದೆಯೋ ಅಷ್ಟೇ ಅಂಧಶ್ರದ್ಧೆ ಇತರ ಧರ್ಮದಲ್ಲಿಯೂ ಇದೆ. ಭಗವಂತನಲ್ಲಿ ವಿಶ್ವಾಸ ಇರುವುದು ಬೇರೆ, ವಿಚಾರವಿಲ್ಲದೆ ಅನೇಕಾನೇಕ ಕಂದಾಚಾರಗಳನ್ನು ಅನುಸರಿಸೋದು ಬೇರೆ. ನನಗೆ ಉರುಳಿದ್ರೆ ನನಗೆ ಹಾಗಾಗ್ತದೆ, ನನಗೆ ಹಿಂಗಿಂಗೆ ಹೆಜ್ಜೆ ಇಟ್ಟರೆ ಹೀಗಾಗ್ತದೆ, ನಮ್ಮ ಮೈಯೆಲ್ಲ ಹರ್ಕೊಂಡ್ರೆ ಹಂಗಾಗ್ತದೆ, ಮೈಯೆಲ್ಲ ಹರ್ಕೊಂಡ್ರೆ ನಿನಗೆ ರಕ್ತ ಬರ್ತದೆ. ನೀವೇ ಹೇಳಿರಿ ಸಹಿಸ್ಕೋಬೇಕು ಅಂತೇಳಿ, ದೇವರ ಹೆಸರಿನಲ್ಲೆಲ್ಲ ಸಹಿಸ್ಕೋತೀವಿ. ಅಂಧಶ್ರದ್ಧ ಅನುಕರಣೆ. ಏನು ಅಂಧಶ್ರದ್ಧ ಅನುಕರಣೆ ಅಂದ್ರೆ, ನಾನು ಇಟ್ಟಿರುವ ಶ್ರದ್ಧೆ, ನಾನು ಯಾವ ಶ್ರದ್ಧೆಯನ್ನು ಇಟ್ಟಿರ್ತೇನೋ ಆ ಶ್ರದ್ಧೆಯಲ್ಲಿ ವಿಚಾರಹೀನವಾಗಿ ನಡ್ಕೊಳ್ಳೋದು, ವೈಚಾರಿಕತೆಯಿಂದ ನಾನು ಬದಿಗಿಟ್ಟು ನಡ್ಕೊಳ್ಳೋದು, ಕಣ್ಣು ಮುಚ್ಚಿ ಫಾಲೋ ಮಾಡೋದು, ಇವು ಅನುಕರಣೆ ಮಾಡೋದು, ಇವೆಲ್ಲ ಅಂಧಶ್ರದ್ಧೆಗಳು. ನಮ್ಮ ಧರ್ಮದಲ್ಲಿ ಇಷ್ಟೇ ಇವೆ ಅಂತ ನೀವು ತಿಳ್ಕೋಬೇಡಿ, ಇನ್ನು ಅನ್ಯ ಧರ್ಮದಲ್ಲಿ ಸಾಕಷ್ಟಿವೆ. ನಾನು ಅಮೆರಿಕದಲ್ಲಿ ಒಂದು ಚರ್ಚ್ ನೋಡಿದ್ದೇನೆ, ಲಂಡನ್ನಲ್ಲಿ ಒಂದು ಚರ್ಚ್ ನೋಡಿದೆ. ಆ ಚರ್ಚಿನ ಗೇಟಿನಿಂದ ಚರ್ಚ್ ದ್ವಾರದವರೆಗೆ ಸುಮಾರು ಒಂದು 300-350 meters ಆಗ್ತದೆ. 300-350 meters ಅಂದ್ರೆ ಆಲ್ಮೋಸ್ಟ್ ನಮ್ಮ ಗೇಟಿನಿಂದ ನಮ್ಮ ಗುರು ಮಂದಿರದವರೆಗೂ ಇಷ್ಟು ಉದ್ದಕ್ಕೆ ಒಂದು ರಸ್ತೆ, ಸುಮಾರು ಒಂದು 30-40 feet ಆಗಲ್ಲ. ಅದೆಲ್ಲ ರೆಡ್ ಕಾರ್ಪೆಟ್ ಹಾಕದಂಗೆ ಅದಿರುತ್ತದೆ. ಅದೇನಂದ್ರೆ ಸಣ್ಣ ಸಣ್ಣ ಹರಳು. ಅಲ್ಲಿ ಮೊಣಕಾಲಿನಿಂದ ನಡ್ಕೊಂಡು ಚರ್ಚಿಗೆ ಬಂದದ್ದಾದ್ರೆ ಅವನ ಯಾವ ಇಚ್ಛಿಸಿದ ಹುಡುಗಿಯೋ ಇಚ್ಛಿಸಿದ ಹುಡುಗನೋ ಅವನ ಜೊತೆ ಮದುವೆ ನಿಶ್ಚಯ ಆಗ. ನನಗೆ ಆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಬೇಕು ಅಂತ ಮನಸ್ಸಿದ್ದಾದ್ರೆ ನಾ ಏನ್ ಮಾಡ್ಬೇಕು? ಮೊಣಕಾಲು. ಅದು ಆ ಮೊಣಕಾಲು ರಕ್ತ ತಗಲಿ ತಗಲಿ ಅದು ಕೆಂಪು ಕಾರ್ಪೆಟ್ ಆಗಿದೆ ವಿನಃ ಅದು ಬಿಳಿ ಹಳ್ಳು. ಇಂತಹ ಕಂದಾಚಾರ ನಿಮ್ಮಲ್ಲಿ ಎಷ್ಟು ತೋರಿಸ್ಲಿ ನಾನು ನಿಮಗೆ? ಅವ್ರು ಎಷ್ಟು ಮೂರ್ಖರು ಅಷ್ಟೇ ನಾವು ಮೂರ್ಖರು. ಶ್ರದ್ಧೆ ತಪ್ಪಲ್ಲ ಡಾಕ್ಟ್ರೇ, ನಿಮ್ ಮೇಲೆ ನಮ್ಗೆ ಎಷ್ಟು ವಿಶ್ವಾಸ ಅಂದ್ರೆ ನಾವು ಶತ್ರು ಚಿಂತೆ ಇಲ್ಲ, ನಾವು ಬೇರೆ ಡಾಕ್ಟರ್ ಹತ್ರ ಹೋಗೋದಿಲ್ಲ, ನಿಮ್ಮ ಕೈಯಿಂದನೂ ಸಾಯ್ತೇವಿ. ಇದು ಶ್ರದ್ಧ ಹೌದಲ್ಲ? ಅದು ಎಂತ ಶ್ರದ್ಧ ಇದು? ಅಂಧಶ್ರದ್ಧ. ಆದ್ರಿಂದ ಅವ್ರು ಹೇಳ್ತಾರೆ ನಿನಗೆ ಶ್ರದ್ಧೆ ಇರುವುದು ಹೇಗಿರಬೇಕು ಅಂದ್ರೆ ಅದು ಸಬ್ಜೆಕ್ಟ್ ಎನ್ಕ್ವೈರಿ. ಬಹಳ ಚಂದ ಹೇಳ್ತಾರೆ ಪೂಜ್ಯ ಸ್ವಾಮೀಜಿಯವರ ಬಗ್ಗೆ. ಶ್ರದ್ಧಾ ಹೇಗಿರ್ಬೇಕು ಅಂದ್ರೆ ಸಬ್ಜೆಕ್ಟ್ ಎನ್ಕ್ವೈರಿ. ಯಾಕೆ, ಏನು, ಎಂತು, ಇದ್ರ ಗಾಂಭೀರ್ಯ ಏನು, ಇದ್ರ ಉದ್ದಾಗಲ ಏನು, ಇದರ ಆಳ ಏನು, ಇದರ ಪ್ರಯೋಜನ ಏನು, ಇವಷ್ಟನ್ನು ತಿಳುವಳಿಕೆ ಮೂಡಿಸುವಂತಹ ಜಿಜ್ಞಾಸ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಶಾಸ್ತ್ರಸ್ಯ ಗುರುವಾಕ್ಯ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧಿ ಅವಧಾರಣ. ಮೊದಲು ಒಪ್ಪಿಕೋ. ಯಾಕೆ? ಶಾಸ್ತ್ರ ಶಾಸ್ತ್ರ ಇದು ಪ್ರಮಾಣ, ಯು ನೋ ಅದರ್ ವೇ. ಬ್ರಹ್ಮ ಇದ್ದಾನೆ, ಜೀವ ಬ್ರಹ್ಮ ಐಕ್ಯ, ಇದು ವಾಸ್ತವಿಕತೆ ಅನ್ನುವುದು ಸ್ಪಷ್ಟವಾಗಬೇಕಾದ್ರೆ ನಿನಗೆ ಬೇರೆ ದಾರಿನೇ ಇಲ್ಲ. ಬೇರೆ ದಾರಿ ಇಲ್ಲ ನಿನಗೆ. ನಿನಗಿದು ಕಪ್ಪು ಗಡಿಗೆ ಕಾಣಲಿಕ್ಕಿಲ್ಲ, ಕುರುಡ. ಆದರೆ ಬೇರೆ ಅನೇಕ ದಾರಿಗಳು ನಿನಗಿವೆ. ನೀ ಮುಟ್ಟುತ್ತೀಯ, ನೀನು ಕೆರೆದು ಮೂಸ್ತೀಯ. ಓ ಮಣ್ಣು, ನೀ ಶಬ್ದ ಮಾಡ್ತೀಯ. ಓ ಇದು ಮಣ್ಣಿನ ಮಡಿಕೆ. ಕಣ್ಣಿಗೆ ಕಂಡಿರ್ಲಿಕ್ಕಿಲ್ಲ, ಬಟ್ ನಿನಗೆ ಇತರ ಪ್ರಮಾಣಗಳಿವೆ. ಪ್ಲೀಸ್ ನೋಟ್, ಆತ್ಮನು ನಾನೇ, ನಾನು ಆತ್ಮನು ಇದ್ದೇನೆ, ನಾನು ಆತ್ಮನೇ ಇದ್ದೇನೆ ಅನ್ನುವುದಕ್ಕೆ ನಿನಗೆ ಪ್ರಮಾಣ ಇಲ್ಲ. ಕಣ್ಣಿಗೆ ಕಾಣಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ಕೈಲಿ ಮುಟ್ಟಿ ಬರಂಗಿಲ್ಲ, ವಾಸನೆ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಲ್ಯಾಂಗ್ವೇಜ್ ಇಲ್ಲ, ಭಾಷಾ ಇಲ್ಲ. ಬುದ್ಧು ಆತ್ಮ. ಹೆಂಗ್ ತಿಳ್ಕೊತಿ ಅಂತ ಹಂಗ ಒಂದೊಂದು ಒಬ್ಬೊಬ್ಬರು ಒಂದೊಂದು ಕಲ್ಪನಾ, ಒಬ್ಬೊಬ್ಬರದು ಒಂದೊಂದು ಕಲ್ಪನಾ, ಕಲ್ಪನಾ ಅಂತ ಭ್ರಾಂತಿ ಭ್ರಾಂತಿಯಿಂದ ಒಂದೊಂದು ಫಿಲಾಸಫಿ. ನಿಖರತ ಇಲ್ಲ, ಸ್ಪಷ್ಟತ ಇಲ್ಲ, ವೇಗ್ನೆಸ್. ನಿನಗೆ ಒಂದೇ ಒಂದು ಪ್ರಮಾಣ, ಅದಕ್ಕೆ ಶಬ್ದ ಪ್ರಮಾಣ, ಆಪ್ತ ಪುರುಷನ ಪ್ರಮಾಣ. ಒಂದೇ, ಬೇರೆ ದಾರಿನೇ ಇಲ್ಲ ನಿಮಗೆ. ದಶಮೋ ನಷ್ಟ ಕಥೆ. ಹತ್ತು ಜನ ಶಿಷ್ಯರು ಪ್ರವಾಸ ಮುಗಿಸಿಕೊಂಡು ವಾಪಸ್ ಬರುವಾಗ ಮುಖಂಡನ ಜವಾಬ್ದಾರಿ, ಎಲ್ಲರೂ ಬಂದ್ರೋ ಇಲ್ಲೋ ಅಂತ ನೋಡ್ತಾನೆ. ಒಂಬತ್ತೇ ಜನ ಬಂದಾರೆ, ಹತ್ತನೇವನಿಲ್ಲ. ಓ ಅಂತ ಅಳ್ಲಿಕ್ಕೆ ಶುರು ಮಾಡಿಬಿಟ್ಟ. ನಮ್ಮೆಲ್ಲರೂ ಸ್ವಭಾವ ಹೆಂಗದ ಅಂದ್ರೆ, ಒಬ್ರು ಯಾರು ಹಳ್ಳಿ ಹತ್ರ ಅವ್ರು ಅಳೋದನ್ನ ನೋಡಿ ನಾವು ಹತ್ತು ಬಿಡೋದ ಹಂಗೆ, ಅಯ್ಯೋ ಪಾಪ ಅಳ್ತದವ. ಒಬ್ಬರಿಂದ ಒಬ್ಬರಿಂದ ಒಬ್ಬರಿಂದ ಎಲ್ಲರೂ ಅಳೋಕ್ ಶುರು ಮಾಡ್ಬಿಟ್ರು. ನಿಮ್ಮಂತ ಯಾರೋ ಹೊಂಟವರು ಕ್ಯಾಂಪ್ ಮುಗಿಸಿ ವಾಪಸ್ ಹೋಗೋರು, ಯಾಕಪ್ಪ ಯಾಕೆ ಹೇಳ್ತೀರಿ, ನಮಗೂ ಗೊತ್ತಿಲ್ಲರಿ, ನಮ್ಮ ಮುಖಂಡ ಕೇಳಿ ಮುಖಂಡ ಏಕಪ್ಪ ಯಾಕೆ ಹೇಳ್ತೀಯ. ದಶಮೋ ನಷ್ಟ, ನಾವು ಹತ್ತು ಜನ ಹೋಗಿದ್ವಿ, ಒಂಬತ್ತು ಜನ ಬಂದೀವಿ. ಗುರುಗಳ ಮುಖ ಹೆಂಗೆ ತೋರಿಸೋದು, ಆ ಒಂಬತ್ತನೇವ ಹೆಂಗೆ ಕಳ್ಕೊಂಡ್ವಿ, ಕಳ್ಕೊಂಡ್ವಿ. ಹೌದು, ಆವಾಗ ಅವನಂತಾನೆ ಇಲ್ಲಪ್ಪ ಇದಾನೆ, ಏನಂತ ಹೇಳ್ತಾನೆ ಇದಾನೆ. ಎಲ್ಲರಿಗೂ ಭಾರಿ ಆಶ್ಚರ್ಯ ಆಯ್ತು, ಇದಾನೆ ಅಂದ್ರೆ ನಮ್ಗೆ ಕಾಣ್ಬೇಕಾಗಿತ್ತಲ್ಲ. ನೀವು ನೋಡಿರೇನ್ರಿ, ಎಲ್ಲಿ ನೋಡಿದ್ರಿ ಅವನಿಗೆ, ಇಲ್ಲಪ್ಪ ಇಲ್ಲೇ ಇದ್ದಾನೆ. ಏನು ಅಂತರ್ಧಾನ ಆಗಿದ್ದಾನ ಅವನು, ಇಲ್ಲ ಇಲ್ಲ ಅಂತ ನಿಮ್ಮೆದುರಿಗೆ ಇದ್ದಾನೆ, ನಿಮ್ಮೆದುರಿಗೆ ಇದ್ದಾನೆ. ನೀನ್ ಎಷ್ಟನೇ ಅವನಪ್ಪ, ಅವ ಅಂತೂ ಒಂದನೇ ಅವ ಎರಡನೇ ಅವ, ನೀನ್ ಎಷ್ಟನೇ ಅವ ಅಂತಾನೆ. ಓ ಎಣಿಸುವವನೇ ಹತ್ತನೇ. ಕತೆ ಮುಗೀತು, ನಮ್ಮ ಕತೆ ಶುರು ಆಗ್ತದೆ ಕೇಳಿ. ಈಗ ನೀ ಕಳ್ಕೊಂಡ ಹತ್ತನೇ ಅವನು ನೀನೇ ಅನ್ನುವ ಈ ಪ್ರತ್ಯಕ್ಷ ಉಪದೇಶ ಏನಿದೆಯೋ ಇದು ಪ್ರಮಾಣ. ಯಾಕಂದ್ರೆ ಅವನು ನಾನೇ ಅನ್ನೋದನ್ನ ಇವ ನೋಡಿದ್ನೋ, ಮೈಕನ್ನು ಹೆಂಗ್ ನೋಡ್ತಾ ಇದ್ದಾನೆ ಹಾಗೆ ನೋಡಿದ್ನು ಅವನನ್ನ, ಕಳೆದುಕೊಂಡ ಹತ್ತನೇ ಅವನು ನಾನೇ ಅನ್ನುವುದನ್ನ ಇವನು ತನ್ನ ಕಣ್ಣುಗಳಿಂದ ಕಂಡನೋ ಕೈಗಳಿಂದ ಮುಟ್ಟಿದನೋ? ನಾನೇ ಅನ್ನೋದು ಸಿದ್ಧವಾಗೋಯ್ತು. ಹ್ಯಾಕ್ ಸಿದ್ಧವಾಯ್ತು? ಹೊರಗಿನಿಂದ ಬಂದನೋ ಅವನ ಹತ್ತನೇ ಅವನು ಯಾವ್ಯಾವ ಹುಡುಕೊಂಡು ತಂದು ಕೊಟ್ರು ಅವನಿಗೆ, ಮತ್ತೆ ಹೆಂಗ್ ಸಿದ್ಧ? ಮರೆತಿದ್ದಾರೆ ನೆನಪಾದ್ರಿ. ಮರೆತು ಯಾವ್ದು ನೆನಪಾಗ್ತದ ಇನ್ನೊಂದ್ಸಲ ಮತ್ತೆ ಮರಿಬಹುದು, ಮತ್ತೆ ಮರಿಬಹುದು. ಹೆಂಗೆ ಹೇಳ್ತೀರಿ ಹೇಳ್ರಿ? ಅನುಭವ. ಯಾರ ಅನುಭವ? ಅದಕ್ಕೆ ಅನುಭವ ಅನ್ನೋ ಶಬ್ದ ಹಾಕ್ಬಾರ್ದು, ಅದಕ್ಕೆ ಅನುಭವ ಅನ್ನೋ ಶಬ್ದ ಹಾಕ್ಬಾರ್ದು. ಯಾಕೆಂದ್ರೆ ಅನುಭವಿಸುವನು ತಾನೇ, ಅನುಭವಿಸಬೇಕಾದ ವಿಷಯವು ತಾನೇ, ಅನುಭವವು ತನ್ನಲ್ಲೇ ಇರೋದ್ರಿಂದ ಅದನ್ನು ಅನುಭವ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಮಡಿಕೆ ಅನುಭವ ಆಗ್ತದೆ, ಯಾಕೆಂದ್ರೆ ಮಡಿಕೆ ನಾನಲ್ಲ, ನನಗಿರುವಂತ ಒಂದು ಹೊರ ವಿಷಯ. ಜ್ಞಾನ ನಮಗೆ ಅನೇಕ ಈಗ ಘಟ ಜ್ಞಾನನೂ ಆಗ್ತದೆ, ಈಗ ಘಟ ಪಟಾದಿಗಳಂತೆ ಒಂದು ಜ್ಞಾನವೂ ಅದು. ಅವನ ಮತ್ತೊಂದು ಹಾಕ್ತಾರೆ ಜ್ಞಾನಾನುಭವ ಅಂತ ಹಾಕ್ತಾರೆ, ಜ್ಞಾನಾನುಭವ ಅಂತ ಇನ್ನೊಂದು ಶಬ್ದ ಹಾಕ್ತಾರೆ. ಅದಕ್ಕೆ ನಾನು ಯಾವತ್ತೂ ಪ್ರಯೋಗ ಮಾಡೋ ಶಬ್ದ ಸ್ಪಷ್ಟ. ಸ್ಪಷ್ಟ ಸ್ಪಷ್ಟವಾಯ್ತು. ಕನ್ನಡದಂತಹ ಸುಂದರವಾದ ಭಾಷೆ ಇನ್ನೊಂದು ಯಾವುದೂ ಇಲ್ಲ. ಸ್ಪಷ್ಟವಾದ ಏನು ಸ್ಪಷ್ಟ ಆಯ್ತು? ಆತನೇ ಅವನು ನಾನೇ ಹೇಳಲಿಕ್ಕಾಗಂಗಿಲ್ಲ, ಸುಮ್ಮನೆ ಇಟ್ಕೊಳ್ಳಿಕ್ಕೂ ಆಗಂಗಿಲ್ಲ. ಖುಷಿ ಆಗ್ಬಿಟ್ಟದು, ಖುಷಿ ಆಗ್ಬಿಟ್ಟದು. ಯಾಕಂದ್ರೆ ಸಿಕ್ಕಿಬಿಟ್ಟಾನ, ಸಿಕ್ಕಾನಾದ ಹೊರಗಿನಿಂದ ಬಂದಿಲ್ಲ, ಯಾರೋ ತಂದು ಕೊಟ್ಟಿಲ್ಲ, ಎದುರಿಗೆ ಇಟ್ಟು ತೋರಿಸಿಲ್ಲ, ಆದರೂ ಸಿಕ್ಕಾನ. ಸಿಕ್ಕ ಇದು ವಿಚಿತ್ರವಾದಂತಹ ಸ್ಥಿತಿ. ಇದು ಅನುಭವ ಅಂತೀರಿ ನೀವು? ಎಲ್ಲವನ್ನು ಮೀರಿದ್ದಿದೆ ಸ್ಪಷ್ಟ. ಈ ಸ್ಪಷ್ಟತೆಗೆ ಗುರುವಾಕ್ಯ ಕಾರಣ. ಇದನ್ನು ಹೇಗೆ ಹೇಳಬೇಕು, ಹೇಗೆ ಪ್ರಯೋಗ ಮಾಡಬೇಕು, ಹಾಗೇನೇ ಪ್ರಯೋಗ ಮಾಡ್ಬೇಕು. ಇದನ್ನ ಈಚೆಗೆ ಆಚೆಗೆ ಅಲಗಾಡಬಾರ್ದು. ಅದನ್ನ ನಾವು ಮೆಥಡಾಲಜಿ ಅಂತ ಕರಿತೀವಿ, ಕ್ರಮ ಅಂತ ಕರಿತೀವಿ. ಈ ಪ್ರಯೋಗ ಏನಿದೆಯೋ, ಈ ಗುರು ಈ ವಾಕ್ಯಗಳ ಪ್ರಯೋಗ, ಇದನ್ನ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಪ್ರಯೋಗಿಸಿದಾಗ ಮಾತ್ರ ಶಬ್ದಗಳು ಜೀವವನ್ನು ಪಡಿತಾವೆ. ಶಬ್ದಗಳು ದೇ ಬಿಕಮ್ ಲೈವ್, ಜೀವ ಪಡಿತಾವೆ. ಇದ್ದಿರೋ ಏನವು ಶಬ್ದ? ಬರೀ ಎಲ್ಲ ಭಾಷೆಗಳ ಶಬ್ದಗಳಂತವು ಕೆಲವು ಶಬ್ದಗಳಷ್ಟೇ. ಅವು ಆ ಒಂದು ಕ್ರಮದಲ್ಲಿ, ಆ ಒಂದು ಸಂಪ್ರದಾಯದಲ್ಲಿ ಅವು ಜೀವ ಪಡಿತವೆ. ಬೀಗದ ಕೈಗಳು ಎಷ್ಟೇ ಇರಬಹುದು ನಿಮ್ಮ ಹತ್ರ, ಆ ಬೀಗದ ಕೈಗಳ ಕೆಲಸ ಏನಂತಂದ್ರೆ ಬೀಗ ಬಿಡಿಸೋದು. ಹೌದಾ? ಈಗ ಆ ಬೀಗದ ಕೈಗಳನ್ನು ತಂದು ನೀವು ಕೊಟ್ಬಿಟ್ರೆ ಅವಷ್ಟು ಕೈಗಳು ಉಪಯೋಗ ಬೀಳ್ತವೆ ನಿಮ್ ಬೀಗಕ್ಕೆ. ಅದರೊಳಗೆ ಯಾವುದೋ ಒಂದು ಅದನ್ನು ಹುಡುಕಿ ತೆಗಿಬೇಕಾಗ್ತದೆ. ಹೌದಾ? ಬೇಡ ಬಿಡು ಹೋಗ್ಲಿ, ಅದನ್ನು ಹುಡುಕಿ ನಾವ ಕೊಡ್ತೇವೆ ನಿಮಗೆ. ಈ ಕೈ ನೋಡಪ್ಪ, ಮತ್ತೆ ಸುಮ್ಮನೆ ಯಾಕೆ ಕಷ್ಟ ಪಡ್ತೀಯ? ಇದೊಂದು ಕೈ ಇದೆ, ಈ ಕೈ ಉಪಯೋಗ ಮಾಡು, ನಿನ್ ಬೀಗ ಬಿಟ್ಬಿಡ್ತದೆ. ಅಲ್ಲಿಗೂ ಬೀಗ ಬಿಡಿಸ್ಲಿಕ್ಕೆ ಬರಂಗಿಲ್ಲ ನಿಮಗೆ, ಅಲ್ಲಿಗೂ ಬರೋದಿಲ್ಲ ಬೀಗ ಬಿಡಿಸ್ಲಿಕ್ಕೆ. ಯಾಕಂದ್ರೆ ಬೀಗ ಬಿಡಿಸ್ಲಿಕ್ಕೆ ಒಂದು ಮೆಥಡ್ ಅದ. ಏನ್ ಮೆಥಡ್ ಅದ? ಅದನ್ನ ಎರಡು ಸಲ ತೆಗಿಬೇಕು, ಒಂದ್ಸಲ ಅರ್ಥ. ಈಗಿನ ಕೈಗಳೆಲ್ಲ ಹಂಗ. ನನಗಿದು ಮೊಟ್ಟ ಮೊದಲನೇ ಸಲ ನಾನು ಗುರುತಿಸಿದ್ದು ಕೆನಡಾ ಟೊರಂಟೋದೊಳಗೆ ಎರಡನೇ ಸಲ ಗುರುತಿದ್ದು ನಮ್ ಗಾಯತ್ರಿ ನಗರ ಆಶ್ರಮದೊಳಗ, ಬೆಂಗಳೂರು ಗಾಯತ್ರಿ ಆಶ್ರಮದೊಳಗ. ಬೆಂಗಳೂರು ಗಾಯತ್ರಿ ಆಶ್ರಮದೊಳಗ ಲೆಕ್ಚರ್ ಹಾಲಿಗೆ ನೀವು ಲಾಕ್ ಹಾಕಿರಿ, ಎರಡು ಸಲ ತೆಗಿಬೇಕು, ಎರಡು ಸಲ ಹಾಕ್ಬೇಕು. ಅದಕ್ಕೆ ಆವಾಗ ತಕ್ಕೂತ ಬೀಗದ ಕೈಗಳ ಕೆಲಸನೇ ಬೀಗ ಬಿಡಿಸೋದು. ಆದ್ರೆ ಕೈ ಸಿಕ್ಕರು ಬೀಗ ಬಿಡುತ್ತದಂತ ಹೇಳಿ ಬರುದಿಲ್ಲ. ಎಲ್ಲಿ ತನಕ ನೀನು ಆ ಪದ್ಧತಿಯನ್ನ ಅನುಸರಿಸೋದಿಲ್ಲವೋ, ಹಾಗೆಯೇ ಇವು ಮಹಾವಾಕ್ಯಗಳು, ಇವು ಕೈಗಳು. ಈ ಕೈಗಳನ್ನ ಹೇಗೆ ಅನುಸರಿಸಬೇಕು, ಹಾಗೆಯೇ ನೀನು ಅನುಸರಿಸಿದ್ದಾದ್ರೆ, ಆ ಪದ್ಧತಿಯನ್ನು ಅನುಸರಿಸಿದ್ದಾದ್ರೆ ನಿನ್ನ ಲಾಕ್ ಅನ್ಲಾಕ್ ಆಗ್ತದೆ. ವಾ, ಶಬ್ದ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಮಾಡ್ಲಿಕ್ಕೆ ಹೋದ್ರೆ ಮೂರ್ಖ ಆಗ್ತಿ ನೀನು. ಅದು ನೀನೇ ಆಗಿದ್ದು ಇಷ್ಟು ಯಾಕೆ ಹುಡುಕಾಡಿದೀವೋ ಅಂತ ಕೇಳಬೇಕಾಗ್ತದೆ. ಹೇಳ್ಕೊಳಿಕ್ಕೆ ಬರಲ್ಲ. ಗುರುವಾಕ್ಯಸ್ಯ ಶಾಸ್ತ್ರವಾಕ್ಯಸ್ಯ ಸತ್ಯ ಬುದ್ಧಿ ಅವಧಾರಣ ಅಸ್ತೀತಿ ಬುದ್ಧಿ. ಸತ್ಯ ಬುದ್ಧಿ ಅಂದ್ರೇನು? ಅಸ್ತಿ. ಎಸ್, ನನಗೆ ಗೊತ್ತಿಲ್ಲ, ಬ್ರಹ್ಮನು ನಾನೇ ಇದ್ದೇನೆ, ಆದ್ರೆ ನನಗೆ ಇನ್ನೂ ಗೊತ್ತಿಲ್ಲ. ಇಲ್ಲಿ ಸದ್ಗುರುಗಳು ಅದನ್ನ ನನಗೆ ಗೊತ್ತಪಡಿಸ್ತಾರೆ. ಪೆಂಡಿಂಗ್ ಡಿಸ್ಕವರಿ. ಸಬ್ಜೆಕ್ಟ್ ಟು ಎನ್ಕ್ವೈರಿ. ಪೂಜ್ಯ ಸ್ವಾಮೀಜಿ ಪ್ರಯೋಗಿಸುವ ಶಬ್ದಗಳು ಪೆಂಡಿಂಗ್ ಡಿಸ್ಕವರಿ ಅಂದ್ರೇನು? ನನಗೆ ಸಂಶೋಧಿಸಲಿಕ್ಕೆ ಇನ್ನೂ ಅವಕಾಶ ಇರಬೇಕು. ಶ್ರದ್ಧಾದಲ್ಲಿ ನನಗೆ ಸಂಶೋಧನೆ ಮಾಡಲಿಕ್ಕೆ ನನಗೆ ಅವಕಾಶ ಇರಬೇಕು. ಅವಾಗ ಆ ಶಬ್ದ ನಿಜವಾದ ಶಬ್ದ. ಚಪ್, ನಾ ಹೇಳೇನೆ ಅಟ್ ಕೇಳ. ನಿನಗೆ ಯಾಕೆ ಬೇಕು ಉಸಾಬರಿ? ಇದೇನಿದು ಅಂಧಶ್ರದ್ದ. ಅವಕಾಶ ಕೊಡಂಗಿಲ್ಲ ನೀನು. ಈ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಧರ್ಮ ಜಿಜ್ಞಾಸಕ್ಕೆ ಅವಕಾಶ ಕೊಟ್ಟಿದ್ದೇ ಆಗಿದ್ದಲ್ಲಿ ಆ ಧರ್ಮ ಹಿಂದೂ ಧರ್ಮ. ನಮ್ಮ ಎಲ್ಲ ಗ್ರಂಥಗಳು ಕೂಡ ಪ್ರಶ್ನೋತ್ತರದಿಂದ ಕೂಡಿದ ಗ್ರಂಥಗಳೇ. ಒಂದು ಉಪನಿಷತ್ತೇ ಇದೆ, ಏನ ಹೆಸರು? ಪ್ರಶ್ನೋಪನಿಷತ್. ಪೂರಾ ಭಗವದ್ಗೀತೆ ಇದೆ, ಕೃಷ್ಣ ಅರ್ಜುನ ಸಂವಾದ. ಕಠೋಪನಿಷತ್ತಿದೆ, ನಚಿಕೇತ ಯಮನ ಮಧ್ಯದಲ್ಲಿ ಸಂವಾದ. ಎಷ್ಟು ಬೇಕು ನಿಮಗೆ? ಛಾಂದೋಗ್ಯ ಉಪನಿಷತ್ತಿದೆ, ಅಲ್ಲಿ ಕೂಡ ಗುರು ಶಿಷ್ಯ ಸಂವಾದ ಇದೆ. ಜಿಜ್ಞಾಸಕ್ಕೆ ಅವಕಾಶ ಇದೆ. ಆದ್ದರಿಂದ ನಮ್ಮ ಶಬ್ದ ಹೇಗಿರಬೇಕು? ಪೆಂಡಿಂಗ್ ಡಿಸ್ಕವರಿ ಇದರರ್ಥ, ಸಬ್ಜೆಕ್ಟ್ ಟು ಡಿಸ್ಕಷನ್ ಇದರರ್ಥ. ನಮಗೆ ಸಾಕಷ್ಟು ಅದರ ಬಗ್ಗೆ ಜಿಜ್ಞಾಸ ಮಾಡಲಿಕ್ಕೆ ಅವಕಾಶ ಇದ್ದು, ನನ್ನ ಶಬ್ದ ಮಾತ್ರ ಅಲುಗಾಡಬಾರ್ದು. ಇವತ್ತು ಅರ್ಥ ಆಗಿಲ್ಲ, ನಾಳೆ ಅರ್ಥ ಆಗ್ತದೆ. ಈ ಉಪನಿಷತ್ತಲ್ಲಿ ತಿಳಿದಿಲ್ಲ, ಇನ್ನೊಂದು ಉಪನಿಷತ್ತಲ್ಲಿ ತಿಳಿತದೆ. ಮತ್ತು ನಾನು ಕೇಳಲಿಕ್ಕೆ ಅವಕಾಶ ಇದೆ, ನಾನು ಕೇಳ್ತೇನೆ, ನಾ ಪ್ರಶ್ನಿಸ್ತೇನೆ, ನಾ ಜಿಜ್ಞಾಸೆ ಮಾಡ್ತೇನೆ, ಅವ್ರ ಜೊತೆ ನಾನು ಚಿಂತನೆ ಮಾಡ್ತೇನೆ, ಆ ಮೂಲಕವಾಗಿ ನಾನು ತಿಳ್ಕೊತೀನಿ. ಈ ಶಬ್ದ, ದಿಸ್ ಇಸ್ ಟು ಬಿ ರೆಸ್ಪೆಕ್ಟ್. ಈ ಶಬ್ದ ನಾವು ಗೌರವಿಸಬೇಕು. ಆದ್ರಿಂದ ಶಬ್ದ ಅಂದ್ರೆ ಬರೀ ನಂಬೋದು ಅಂತ ತಿಳ್ಕೋಬೇಡ್ರಿ. ಆ ನಂಬಿಕೆಯಲ್ಲಿಯೂ ಕೂಡ ನನಗೆ ಸ್ವಾತಂತ್ರ್ಯತೆ ಇರಬೇಕು. ಯಾವ ಸ್ವಾತಂತ್ರ್ಯತೆ? ಚಿಂತನಾ ಸ್ವಾತಂತ್ರ್ಯತೆ ಇರಬೇಕು. ಶ್ರೋತ್ರಿಯೋ ವೃಜಿನೋ ಕಾಮ ಶ್ರೋತ್ರಿಯೋ ವೃಜಿನೋ ಕಾಮಹತಃ ಯೋ ಬ್ರಹ್ಮವಿತ್ತಮಃ ಬ್ರಹ್ಮಣ್ಯುಪರತಃ ಶಾಂತಃ ನಿರಿಂಧನ ಇವಾನಲಃ ಅಹೇತುಕತಯಾ ಸಿಂಧುಃ ಬಂಧುರಾನಮತಾಂ ಸತಾಂ. ಶ್ರದ್ಧ ಕೊನೆಯದೊಂದಿದೆ, ಸಮಾಧಾನ. ಸಮಾಧಾನ ಅಂತಂದ್ರೆ ನಾನು ಯಾವತ್ತು ತೃಪ್ತನಾಗಿರಬೇಕು, ಮಾನಸಿಕವಾಗಿ ತೃಪ್ತತೆಯನ್ನು ಬೆಳೆಸ್ಕೋಬೇಕು, ಇದು ಸಮಾಧಾನ. ಈ ಆರು ಸಂಪತ್ತುಗಳನ್ನು ಹೊಂದಿ ಅವನು ನಿಜವಾಗಿಯೂ ಮುಮುಕ್ಷು ಆಗಿದ್ದಾದರೆ ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕು. ಎಂಥ ಗುರು, ಅಟ್ಲೀಸ್ಟ್ ಮಿನಿಮಮ್. ಏಕೆಂದರೆ ಗುರುವನ್ನು ಹಾಗೆ ಹೀಗೆ ಅಂತ ಅಳಲಿಕ್ಕೆ ಬರುವುದಿಲ್ಲ. ಗುರುವನ್ನು ಅಳತೆ ಮಾಡಿ ನಾವು ನೋಡ್ಲಿಕ್ಕೆ ಬರುವುದಿಲ್ಲ. ಅಳತೆ ಮಾಡಲಿಕ್ಕೆ ನಮ್ಮ ಹತ್ರ ಪ್ರಮಾಣನೂ ಯಾವೂ ಇಲ್ಲ. ಏಕೆಂದ್ರೆ ಅವ ಜ್ಞಾನಿ, ನಾನು ಅಜ್ಞಾನಿ. ನಾನು ಅಜ್ಞಾನಿ ಹೋಗಿ ಜ್ಞಾನಿಯನ್ನು ಅಳಿದ್ರೆ ನಾನು ಯಾವ ತಕ್ಕಡಿಯೋ ಅಳಿತೀನಿ? ಅಜ್ಞಾನಿ ತಕ್ಕಡಿ ಹೋಗಿ ಅಳಿತೀನಿ. ಅಜ್ಞಾನ ತಕ್ಕಡಿಯಲ್ಲಿ ಅಳದಂತೆ ಆದರೆ ಜ್ಞಾನಿಗಳೆಲ್ಲ ಹೆಂಗೆ ಸಿಗ್ತಾರೆ ನಮಗೆ? ಅಜ್ಞಾನಿಗಳು ಹೆಂಗೆ ಸಿಗ್ತಾರೆ? ನಾನು ಅದು ಹಾಗೆ ಬಿಟ್ಟೇನೆ. ಈ ರಾಮ ಸ್ವಾಮಿ, ಇಲ್ಲ ಸ್ವಾಮಿ, ಜ್ಞಾನ ನಂತರ ನಾ ಗುರುಗಳು ನಿಜ ಅನ್ನೋ ಸುಳ್ಳು ಅಂತ ಗುರುತಿಸ್ತೇನೆ. ಜ್ಞಾನ ನಂತರ ಗುರುಗಳನ್ನು ಹುಡುಕೋ ಪ್ರಸಂಗನೇ ಬರುತ್ತೆ. ಸ್ವಾಮಿ ಮತ್ತೆ ಹೆಂಗ್ ಮಾಡ್ಬೇಕು? ಬಾಯ ಮುಚ್ಚಿಕೊಂಡು ಶಾಸ್ತ್ರ ಹೆಂಗ್ ಹೇಳ್ತದೆ? ಶ್ರೋತ್ರಿಯ ನಂಬರ್ ಒನ್, ಶ್ರೋತ್ರಿಯ ಗುರು ಪ್ರಮಾಣವನ್ನು ಸ್ವೀಕರಿಸಿರಬೇಕು. ಏನು ಈ ಶಾಸ್ತ್ರಗಳನ್ನ ಪ್ರಸ್ಥಾನತ್ರಯಗಳನ್ನ ಪ್ರಮಾಣ ಅಂತ ಅವರು ಒಪ್ಕೊಂಡಿರಬೇಕು. ಏನಕ್ಕೆ ಪ್ರಮಾಣ? ಆತ್ಮಜ್ಞಾನಕ್ಕೆ ಪ್ರಮಾಣ ನನ್ನ ಕನಸಲ್ಲ, ಆತ್ಮಜ್ಞಾನಕ್ಕೆ ಪ್ರಮಾಣ ನನ್ನ ಅನುಭವ ಅಲ್ಲ, ಆತ್ಮಜ್ಞಾನಕ್ಕೆ ಪ್ರಮಾಣ ಶಾಸ್ತ್ರ. ಸುಮ್ಮನೆ ಒಟ ಒಟ ಮಾಡಬೇಡ್ರಿ, ಇದು ಕ್ಲೀನ್ ಅದ, ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ನಾ ಹೇಳೇನು ಮುಂಚೆ ನಿಮಗೆ, ಅನ್ಯಥಾ ನಿಮಗೆ ಬೇರೆ ದಾರಿನೇ ಇಲ್ಲ. ಶಾಸ್ತ್ರ ಅದಕ್ಕೆ ಶ್ರೋತ್ರಿಯ ಅವೃಜಿನ ಯಾವುದೇ ಪ್ರಕಾರವಾದ ಅನ್ಯಥಾ ಘಟನೆಗಳಿಗೆ ಕಿಂಚಿತ್ತೂ ಅಂಟಿಕೊಳ್ಳದೇ ಇರೋ ಅನ್ಯಥಾ ಘಟನೆಗಳು, ಅನಪೇಕ್ಷಿತವಾದ ಘಟನೆಗಳು, ಅನಪೇಕ್ಷಿತವಾದ ಸಂಬಂಧಗಳು, ಇವುಗಳ ಬಗ್ಗೆ ಕಿಂಚಿತ್ತೂ ಅಲಗಾಡದೇ ಇದ್ದವು, ವೈದಾಡೋದಿಲ್ಲ. ಅವೃಜಿನ ಅಕಾಮಹತಃ ತನಗಾಗಿ ತಾನು ಏನನ್ನೂ ಬಯಸದೇ ಇದ್ದವನು, ಏನನ್ನೂ ಬಯಸದೇ ಇದ್ದವನು. ಕೋಪೀನ ವಂತಹ ಖಲು ಭಾಗ್ಯವಂತ ಮೂಲಂ ತರೋರ್ ನಿವಾಸ. ಒಂದು ಗಿಡದ ಕೆಳಗೆ ಮಲಗುತ್ತಾನೆ, ಕೈಗಳನ್ನು ದಿಂಬ ಮಾಡಿಕೊಳ್ತಾನೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳು ಸಾಕಲ್ಲ. ಮೋಸ್ಟ್ ಮಿನಿಮಮ್ ಲೈಫ್, ಮಿನಿಮಮ್ ಡೆಫಿನೇಷನ್ ಕೂಡ ಭಾರಿ ಕಷ್ಟ. ಯಾರಿಗೆ ಹತ್ತು ಹೆಜ್ಜೆ ನಡೆದಾಡೋದು ಮಿನಿಮಮ್ ಅಂದ್ರೆ ಒಬ್ಬರಿಗೆ ಸೈಕಲ್ ಮಿನಿಮಮ್, ಒಬ್ಬರಿಗೆ ಸೈಕಲ್ ಬೈಸಿಕಲ್ ಮಿನಿಮಮ್, ಮಿನಿಮಮ್ ಬೈಸಿಕಲ್ ಬೇಕು, ಒಬ್ಬರಿಗೆ ಕಾರ್ ಬೇಕು. ಅದು ಅಗೇನ್ ಡಿಪೆಂಡ್ಸ್ ಅಪಾನ್ ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಅವ್ರ ಜವಾಬ್ದಾರಿಗಳು. ತಪ್ಪೇನಿಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಲಿಮಿಟೇಷನ್ ಮೀರಿ ನಾವು ಬಯಸಿದ್ದೆ ಆದರೆ ಅದು ತಪ್ಪು. ನಮ್ಮ ಲಿಮಿಟೇಷನ್ಸ್ ಒಳಗೆ ನಮ್ಮ ಕಮಿಟ್ಮೆಂಟ್ ಏನು ಅಂತ ಅದು ತಕ್ಕಂತೆ ನಾವು ಬಯಸಿದ್ದಾರೆ, ಏನು ತಪ್ಪಿಲ್ಲ. ಅದು ಮೀರಿದ್ದಾದ್ರೆ ಕಾಮ ನಿಮ್ಮನ್ನು ತಗೊಂಡು ಹೋಗ್ತದೆ, ಅದರೊಳಗೆ ಇದ್ದಿದ್ದಾದ್ರೆ ನಿಮ್ಮ ಕೈಯೊಳಗೆ ಕಾಮಗಳಿರ್ತವೆ. ಕ್ಲೀನ್ ಇದೆ. ಹೀಗಾಗಿ ಇವನು ಅಕಾಮಹತಃ, ಅವನಿಗೆ ಸ್ವಭಾವದಿಂದ ಸ್ವರೂಪದಿಂದ ತನಗೆ ತನ್ನಷ್ಟಕ್ಕೆ ತಾನು ತನಗೆ ಆಗಬೇಕಾದದ್ದು ಏನೂ ಇಲ್ಲ. ಅಕಾಮಹತಃ ಯಹ ಬ್ರಹ್ಮ ವಿತ್ತಮಃ, ತಮ ಪ್ರತ್ಯಯ ಬ್ರಹ್ಮ ವಿತ್ತಮಃ ಅವರು ಬ್ರಹ್ಮನನ್ನ ಚೆನ್ನಾಗಿ ತಿಳಿದಿದ್ದಾನೆ. ಬ್ರಹ್ಮಣಿ ಉಪರತಃ, ತನ್ನ ಇತರ ಎಲ್ಲ ಪ್ರವೃತ್ತಿಗಳನ್ನು ಬ್ರಹ್ಮನಲ್ಲಿ ಅಡಗಿಸಿಕೊಂಡಿದ್ದಾನೆ. ಶಾಂತ ನಿರಿಂಧನ ಇವ ಅನಲಹ, ಶಾಂತನಿದ್ದಾನೆ. ಎಷ್ಟು ಶಾಂತನಿದ್ದಾನೆ ಅಂತಂದ್ರೆ ಅನಲಹ ನಿರಿಂಧನ. ಅರ್ಥ ಆಗಲಿಲ್ಲ. ಅನಲ ಅಂದ್ರೆ ಉರಿಯುವ ಬೆಂಕಿ. ಆ ಉರಿಯುವ ಬೆಂಕಿ ಅದು ಆ ಇಂಧನ ಮುಗಿದೋತು ಅಂದ್ರೆ ಹೆಂಗ್ ಮಾಡ್ತದೆ? ಶಾಂತ. ಅಷ್ಟು ಶಾಂತನಿದ್ದಾನೆ ಅಂದ್ರೆ ಸುಡೋದೆಲ್ಲ ಸುಟ್ಟೋಗ್ಯದ ಅಂತ. ದಯಾ ಸಿಂಧು, ಎಂತಹ ದಯಾ ಸಿಂಧು? ಅಹೇತುಕ ದಯಾ ಸಿಂಧು. ಹೇತು ಅಂದ್ರೆ ಕಾರಣ, ಅಹೇತು ಅಂದ್ರೆ ಕಾರಣರಹಿತ. ಕಾರಣರಹಿತನಾದ ದಯೆಯಿಂದ ಕೂಡಿದವನು. ಕಾರಣರಹಿತ ಅಂದ್ರೆ ಒಬ್ಬರಲ್ಲಿ ದಯೆಯನ್ನ ತೋರಿಸಲಿಕ್ಕೆ, ಒಬ್ಬರಲ್ಲಿ ಕರುಣೆಯನ್ನ ಸ್ಪಷ್ಟಪಡಿಸಲಿಕ್ಕೆ ಅವ್ರಿಗೆ ಯಾವ ಕಾರಣ ಬೇಕಾಗಿಲ್ಲ. ಕಾರಣರಹಿತರಾಗಿ ಇನ್ನೊಬ್ಬರಲ್ಲಿ ಸದಾ ಪ್ರೀತಿ ಪ್ರೇಮವನ್ನ ಹೊರಸೂಸುವವರು ಯಾರೋ ಅವರಿಗೆ ದಯಾನಂದ ಅಂತ ಕರೀತಾರೆ. ಅವರಿಗೆ ದಯಾನಂದ ಅಂತ ಕರೀತಾರೆ. ಯಾರು? ಯಾವ ಕಾರಣವೂ ಇಲ್ಲದೆ ಇವ ನನ್ನ 10 ವರ್ಷ ಶಿಷ್ಯ, ಇವ ನಮ್ಮ 2 ವರ್ಷ ಶಿಷ್ಯ, ಕುಚ್ಚನಗಿ ಈಗ ಹೋಗಿ ಈಗ ಅವ್ರನ್ನ ಭೇಟಿಯಾಗ್ರಿ, ಕಾಲಿ ಸಹಿತ ಬೀಳಬೇಡ್ರಿ, ಒಂದು ಮಾತು ಹಿಂಗೆ ನೋಡ್ತಾರೆ. ಆ ನೋಡುವಿಕೆಯಲ್ಲಿಯೇ ಅವರ ಪೂರ ಅನುಗ್ರಹ ನಿಮಗೆ ಆಗಿಬಿಟ್ಟಿರ್ತದೆ, ಆಗಿಬಿಟ್ಟಿರ್ತದೆ. ಒಂದು ಸೆಕೆಂಡ್ ಕೂಡ ನೀವು ಅಲುಗಾಡೋದಿಲ್ಲ. ಅದಕ್ಕೆ ಅಹೇತುಕ ದಯಾ ಸಿಂಧು ಅಂತ ಕರೀತಾರೆ. ನಾವೆಲ್ಲ ಭಾಗ್ಯವಂತರು. ನಮ್ಮ ಈ ಕಾಲದಲ್ಲಿಯೇ, ಈ ಜೀವಮಾನದ ಈ ಕಾಲದಲ್ಲಿಯೇ ಇಂಥ ಮಹಾಜ್ಞಾನಿಗಳು ನಮಗೆ ಆಶೀರ್ವದಿಸ್ತಾ ಇದ್ದಾರೆ. ನಿಜವಾಗಲೂ ಭಾಗ್ಯವಂತ. ರೀಸೆಂಟ್ ನನ್ನ ಜೊತೆ ಕ್ಯಾಂಪಿಗೆ ಬಂದವರಂತೂ ನಿಮ್ಮ ಲೈಫ್ನಲ್ಲಿ ಎಂದೂ ಮರೆಯುವುದಿಲ್ಲ. ಏನು ಅವ್ರಿಗೆ ಕಾರಣನೇ ಬೇಕಾಗಿಲ್ಲ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ನಮ್ಮ ಜಾತಿ ಸೇರಿದವರು ಅಂತ ಪ್ರೀತಿ ಮಾಡುವಂತ ಮಠಾಧಿಪತಿಗಳಿರ್ತಾರೆ. ನಮ್ಮ ಮಠಕ್ಕೆ ಸೇರಿದವರು ಅಂತ ಪ್ರೀತಿ ಮಾಡುವಂತ ಮಠಾಧಿಪತಿಗಳಿರ್ತಾರೆ. ಇಷ್ಟು ಹಣ ಕೊಟ್ಟಾರ, ಇವರು 10 ಲಕ್ಷ ದಾನ ಮಾಡ್ಯಾರ, 1 ಲಕ್ಷ ದಾನ ಮಾಡ್ಯಾರ ಅಂತ ಪ್ರೀತಿ ಮಾಡುವಂತ ಮಠಾಧಿಪತಿಗಳಿರ್ತಾರೆ. ಆದ್ರೆ ನಮ್ಮ ಮಠಾಧಿಪತಿ ಇದ್ದಾನೆ, ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀನು ವೇದಾಂತ ಜಿಜ್ಞಾಸದ ವಿದ್ಯಾರ್ಥಿ ಅಂತನೂ ನೋಡೋದುಳ್ಳ. ರಾಮ ಎಂತ ಕರುಣೆ ತುಂಬಿಕೊಂಡಾರೆ ಅಂದ್ರೆ ಸಾಗರದಷ್ಟು ಕರುಣೆ ಉಕ್ಕಿ ಉಕ್ಕಿ ಬರ್ತಿರ್ತದೆ. ಯಾವಾಗ ಒಬ್ಬ ಚಪರಾಸಿ, ಒಬ್ಬ ವಾಚ್ಮನ್, ಒಬ್ಬ ಸ್ಕ್ಯಾವೆಂಜರು, ಕಸ ಗುಡಿಸುವ ಅಡಿಗೆ ಅವ. ತಿಂದಿರುವುದೇ ಇಲ್ಲ ಅವ ಮಾಡಿದ್ದನ್ನ. ನಲ್ಲಾಚಪ್ಪ ಏನಲ್ಲಾಚ, ನಾ ಹಿಂದಿರಲಿ, ನಾ ಹಿಂದೆಗಳನ್ನ ನಿಂತ್ಕೊಂಡು ನಗ್ತಿರ್ತೇನೆ. ಸ್ವಾಮೀಜಿ ತಿಂದೇ ಇಲ್ಲ, ಬಹಳ ರುಚಿಯಾಗಿದೆ ಅಂತ ಹೇಳ್ತಾರೆ. ಹೆಂಗ್ ಹೇಳ್ತಾರೆ ಇವರು ಅಂದ್ರೆ ಹಿಟ್ ನೋಡು ಲೀವ್ ಹಿಮ್. ಅವನನ್ನು ಕೂಡ ಅನಾಥ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೆ, ಅವನನ್ನು ಕೂಡ ಅಂಧೇಖೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಹಿ ವಾಂಟ್ಸ್ ಟು ಟೇಕ್ ಹಿಮ್ ಆಲ್ಸೋ ಇನ್ ಟು ಕಾನ್ಫಿಡೆನ್ಸ್. ತಮ್ಮ ಅಕೌಂಟ್ನೊಳಗೆ ಅವನಿಗೂ ಹಾಕೋಬೇಕಾಗಿದೆ. ಅವ್ರು ಗೊತ್ತಿಲ್ವಾ ಇನ್ನು ಮುಂದಿನ ಜನರೋಗಿ ಯಾವಾಗ ಯಾವ ಜನರೋಗಿ ಅವ್ನು ಯಾವ ಜ್ಞಾನ ಪಡಿಬೇಕು, ಎಲ್ಲಿ ಪಡಿಬೇಕು ಗೊತ್ತಿಲ್ಲ. ದ್ವಾರವನ್ನ ಈಗ ತೆಗೆದು ಬಿಡೋಣ, ಈಗ ಬರೋ ತೆಗೆದು ಬಿಡೋಣ. ಒಳಗೆ ಯಾವಾಗ ಕಾಲು ಇಡ್ತಾನೋ ಇಡ್ತಾನೆ. ಅಹೇತುಕ ದಯಾ ಸಿಂಧು. ಹೇತು ಅಂದ್ರೆ ಕಾರಣ, ಅಹೇತು ಅಂದ್ರೆ ಕಾರಣರಹಿತ. ದಯಾ ಸಿಂಧು ಅಂದ್ರೆ ಸಾಗರ. ಎಂತ ಸಾಗರ? ಕರುಣೆಯ ಸಾಗರ. ಅದಕ್ಕೆ ಚಿನ್ಮಯಾನಂದರವ್ರ ಹೆಸರು ದಯಾನಂದ ಅಂದಿಟ್ರು. ಆ ದಯಾನಂದ ನಮ್ಗೆ ಹೆಸರು ಇಡ್ಬೇಕಾದ್ರೆ ಅವರು ಎಲ್ಲ ಲೇಖ ನೋಡಿರ್ತಾರೆ. ಇವ್ರ ಕ್ಯಾರೆಕ್ಟರ್ ಏನು, ಇವ್ರ ಗುಣಧರ್ಮ ಏನು ಎಲ್ಲ ನೋಡಿರ್ತಾರೆ, ಅಬ್ಸರ್ವ್ ಮಾಡಿರ್ತಾರೆ 4-5 ವರ್ಷ. ಆನಂತರ ಒಂದು ಹೆಸರನ್ನ ಆರಿಸ್ತಾರೆ. ಆಕ್ಚುಲಿ ನನಗೆ ತದ್ರೂಪಾನಂದ ಅಂತ ಇಡಬೇಕಾಗಿತ್ತು. ನಾ ಈ ಜೋಕ್ ಮಾಡಿ ಹೇಳಿಕತ್ತೇನೆ ಅಷ್ಟೇ. ಆವಾಗ ಹಿಂಗಿರ್ತೇನೆ ದಾಡಿ ನಂದು ಹಿಂಗಿರ್ತ ನನಗೇನು ಕನಸು ಗೊತ್ತಿರ್ಬೇಕ. ಆದರೆ ಪೂಜ್ಯ ಸ್ವಾಮೀಜಿ, ನಾನು ಭಾರಿ ಕ್ರಿಯಾತ್ಮಕವಾದ ವ್ಯಕ್ತಿ, ಚಟುವಟಿಕೆಯಿಂದ ಕೂಡಿದವನು ಅನ್ನೋದನ್ನು ನನ್ನ ಬ್ರಹ್ಮಚಾರಿ ಜೀವನದಿಂದ ಅವರು ಗುರುತಿಸಿದ್ರಲ್ಲ. ಆದ ಕಾರಣ ಅಲ್ಲಿ ಹೆಸರಿಡ್ಬೇಕಾದ್ರೆ ಹೇಳ್ತಾರೆ, ಇವನು ಹಿಂಗಿದ್ದಾನೆ, ಇವನ ಸ್ವಭಾವ ಹಿಂಗದ, ಅದಕ್ಕೆ ನಾನು ಇವನ ಹೆಸರು ಹಿಂಗಿಡ್ಲಿಕ್ಕತ್ತೇನಿ ಅಂತ ಹೇಳ್ತಾರೆ. ಹೇಳುವಾಗ ನಾನು ಕೇಳಿಸ್ಕೊತಿದ್ದೆ, ಓಹೋ ಸ್ವಾಮೀಜಿ ಆಗಲೇ ಕಂಡುಬಿಟ್ಟಾರೆ ನನಗೆ. ಆಮೇಲೆ ಅದಕ್ಕೆ ನಾನು ಚಿದ್ರೂಪ ಆನಂದ ಅಂತ ಹೆಸರಿಡ್ತೇನೆ ಅಂತ ಹೆಸರಿಟ್ರು. ಅದೊಂದು ಅದೊಂದು ಸುಂದರವಾದ ಕಾರ್ಯಕ್ರಮ, ಎರಡು ಕಣ್ಣು ಸಾಲೋದಿಲ್ಲ ಅದನ್ನು ನೋಡಲಿಕ್ಕೆ. ಸಣ್ಣ ಮಗು ಹುಟ್ಟಿದಂಗೆ ನಮ್ಮನ್ನೆಲ್ಲ ಸಣ್ಣ ಮಕ್ಕಳಂಗೆ ತೊಡಿ ಮೇಲೆ ಕೂಡಿಸಿಕೊಂಡು ಆ ಮಗುವಿಗೆ ಹೆಂಗೆ ಕಿವಿಯಾಗಿ ಹೇಳ್ತಾರೆ ಹಂಗೆ ಕಿವಿಯಾಗಿ ಹೇಳ್ತಾರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒಕೇಶನ್ ಎನಿವೆ. ಸೊ ಈ ಕರುಣೆ ಅನ್ನುವಂಥದ್ದು ಏನಿದೆ, ಇದು ಅಮೋಘ. ಪೂಜ್ಯ ಸ್ವಾಮೀಜಿಯವರಂತಹ ಈ ಕರುಣಾಮೃತ, ಬಂಧುಗು ಆ ನಮತಾಂ ಸತಾಂ. ಆ ನಮತಾಂ ಅಂದ್ರೆ ಸಮರ್ಪಣೆಯನ್ನ ಬಯಸಿಕೊಂಡು ಬಂದಂತಹ, ಗೊತ್ತಾಯ್ತಲ್ಲೋ, ಸಮರ್ಪಣೆಯನ್ನ ಬಯಸಿಕೊಂಡು ಬಂದಂತಹ ಇವರೇನಿದ್ದಾರೋ ಇವರಲ್ಲಿ ಅಹೇತುಕ ಕರುಣೆ, ಅಹೇತುಕ ದಯ, ಕಾರಣರಹಿತವಾದಂತ ದಯ ಬಯಸಿ ಬಂದಾನಪ್ಪ. ಬ್ಲೆಸ್ಸಿಂಗ್ ನಿನಗೆ ಸಿಕ್ಕನ ದಾರಿಯೊಳಗೆ, ಬ್ಲೆಸ್ಸಿಂಗ್. ಆನೆಸ್ಟ್ ನನಗೆ ಒಂದು ಸಲಹೆ ಅನಿಸ್ತದೆ, ನನ್ನ ಸ್ವಲ್ಪ ಕಾರಣ ಚಾಕ್ಲೇಟ್ ಎಲ್ಲ ಇಟ್ಕೊಂಬೋದು ಜಾಸ್ತಿ. ಯಾವಾಗ ನನಗೆ ಯಾವಾಗಲೂ ನನ್ನ ಸ್ಟಾಕ್ ಇರಬೇಕದು, ಚಾಕ್ಲೇಟು, ದ್ರಾಕ್ಷಿನೋ, ಏನೋ ಹಣ್ಣು ಏನೋ ಇರಬೇಕು. ಈ ಸಿಗ್ನಲ್ಸ್ ಬಂದಾಗ ನಿಂದಿರ್ತೇನೆ ನಾನು. ನಿಂತಾಗ ಎಲ್ಲರೂ ಗ್ಲಾಸ್ ಏರಿಸ್ತಾರೆ, ನಾ ಗ್ಲಾಸ್ ಇಳಿಸ್ತೇನೆ. ಇಳಿಸಿ ಬಾಜು ಕಡೆ ಅವ್ ಕೆಟ್ಟ ಮುಖ ಮಾಡಿ ಸೆಗಣ್ಯಾಗಿನ ಹುಳ ಇದ್ದಂಗೆ ಹಿಂಗೆ ಮಾಡ್ಕೊತ ನಿಂತಿರ್ತಾನೆ. ಅವನು ಆಟೋ ರಿಕ್ಷಾದವನು ಅಥವಾ ಸ್ಕೂಟರ್ನವನು ನಿಂತಿರ್ತಾನೆ. ನಾ ಗ್ಲಾಸ್ ಇಳಿಸಿ ಏನು ಮಾಡ್ತೀನಿ, ಆ ಚಾಕ್ಲೇಟ್ ತೊಗೊಂಡು ಹಿಂಗೆ ಇಡಿದ್ದೀನಿ, ಹಿಂಗೆ ಮಾಡ್ತೀನಿ. ಅವ್ನು ಮೊದಲು ಶಾಕ್ ಆಗ್ತದೆ, ಆಮೇಲೆ ಆಶ್ಚರ್ಯ ಆಗ್ತದೆ, ಏನಪ್ಪ ಇದು ಚಾಕ್ಲೇಟ್ ಕೊಡ್ಲಿಕ್ಕೆ ಅಂತ ಅವ ಅಂತ. ಆಮೇಲೆ ಕೈ ಚಾಸ್ತ ಕೊಡ್ತೇನೆ. ಹಿಂದೆ ಪ್ಯಾಸೆಂಜರ್ ಕೂತಿರ್ತಾರಲ್ಲ ಅವರು, ಇದೇನು ಆಶ್ಚರ್ಯಪ್ಪ, ಏ ಅವ್ರು ಯಾರು ಸ್ವಾಮಿ ನಿಂಗೆ ಗೊತ್ತೇನು ಅಂತಾರೆ. ನನಗೇನು ಗೊತ್ತು, ಚಾಕ್ಲೇಟ್ ಕೊಟ್ಟರು ತೊಗೊಂಡೆ ನೋಡ್ರಿ ಎಷ್ಟು ಚಲೋ ಚಾಕ್ಲೇಟ್ ಅದ ಅಂತ. ಕಚಲ ಪಚಲ ಚಾಕ್ಲೇಟ್ ಬಿಡುದಿಲ್ಲ, ಚಲೋ ಚಾಕ್ಲೇಟ್ ಇಡ್ತೇನೆ ನಾನು. ತಿಂತಾನ ಖುಷಿ ಆಗ್ತ, ನಗ್ತಾನ, ಭಾರಿ ಖುಷಿಯಾಗಿರ್ತದೆ. ಅವ್ರು ಹಿಂದವರು, ಏ ನಮಗೂ ಕೊಡ್ತಾರೆ ಇನ್ನೋನು ಕೇಳ ನೋಡ್ರಿ ಅವ್ರೇನ್ ಕೈದು. ನಾನು ಆಗಲೇ ತೊಗೊಂಡೇ ಬಿಟ್ಟಿರ್ತೇನೆ ತೋಡ. ಅವ್ರ ಟೆನ್ಷನ್ನು ಇಲ್ಲ, ಈ ಆಟೋ ರಿಕ್ಷಾ ಟೆನ್ಷನ್ನು ಇಲ್ಲ, ಇವರಿಬ್ಬರ ಜೊತೆ ಆ ಕಡೆ ಸ್ಕೂಟರ್ನ ಇರ್ತಾನೆ ಅವನಿಗೂ ಕೂಡ ಒಂದು ಹೇಳ್ದ. ಅಷ್ಟೊಳಗೆ ಅಷ್ಟು ಮಂದಿ ಟೆನ್ಷನ್ ಕಡಿಮೆ ಆತಿಲ್ಲೋ. ಆದ್ರೆ ನನ್ನ ಮನಸ್ಸಲ್ಲಿ ವಿಚಾರ ಇಷ್ಟ ಇರ್ತದೆ, ಇಫ್ ಹಿ ಹ್ಯಾಸ್ ಟು ಬಿ ಬ್ಲೆಸ್ಡ್ ಹೀ ವಿಲ್ ಬಿ ಬ್ಲೆಸ್ಡ್. ಅವನಿಗೆ ಬ್ಲೆಸ್ಸಿಂಗ್ಸ್ ಅವಕಾಶ ಇದ್ದದ್ದಾದ್ರೆ ಈ ದಿನವೇ ಅವನಿಗೆ ಬ್ಲೆಸ್ಸಿಂಗ್ಸ್ ಆಗಿರುತ್ತದೆ ಅನ್ನೋ ಮನೋಭಾವದಿಂದ ನಾನು ಅವನಿಗೆ ಕೊಡ್ತೀನಿ. ಈಶ್ವರ ಇವನಿಗೆ ಒಳ್ಳೇದು ಮಾಡಪ್ಪ, ಇದು ಬ್ಲೆಸ್ಸಿಂಗ್ಸ್ ಅವ್ರ ಸ್ವಾಮೀಜಿ. ಇವೆಲ್ಲ ಕಲಿಸಿದ್ದು ಸ್ವಾಮೀಜಿ ಇದ್ದು ತೋರಿಸಿದಾರೆ ಅವ್ರು ನಮಗೆ. ಅವ್ರು ತೋರಿಸಾರ ಅಂತ ನಾ ಮಾಡ್ಲಿಕ್ಕತ್ತಿಲ್ಲ, ನನ್ನ ಒಳಗೂ ಹಂಗೆ ಸ್ವಭಾವಗಳವ. ಆ ಸ್ವಭಾವಗಳು ನಿಮಗೂ ಬರಬೇಕು. ಸಿಟ್ಟುಗಳು ಭಾರಿ ಸುಲಭ, ಆ ನಂತರ ಅದನ್ನು ಅನುಭವಿಸೋದು ಭಾರಿ ಕಷ್ಟ. ಹೀಗಾಗಿ ಅಹೇತುಕ ದಯಾಸಿಂಧು ಅಂದರೆ ಸಾಮಾನ್ಯವಾದಂಥ ಅರ್ಥ ಅಲ್ಲ ಅದು. ಹೌದಾ, ಯಾರು ಬಯಸಿ ಬಂದಾರ, ಬಯಸದೇ ಬಂದಾರ, ಬಂದವರನ್ನೆಲ್ಲ ನನ್ನ ಮಕ್ಕಳು ಅಂತ ಅವರಿಗೆ ಸ್ವಾಗತ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡುವಂತಹ ಬುದ್ಧಿ ಯಾರಿಗಿರ್ತದೋ ಅಂತಹ ಗುರುವನ್ನು ನೀನು ಅರಿಸಿಕೊಂಡು ಹೋಗು, ಹುಡುಕಿಕೊಂಡು ಹೋಗು. ಓಂ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.